ಚಿತ್ರೋತ್ಸವದ ಸಮಾರೋಪ ಸಮಾರಂಭ ಪ್ರಗತಿಯಲ್ಲಿ ಅತ್ಯುತ್ತಮ ಚಿತ್ರಗಳಿಗೆ ಪ್ರಶಸ್ತಿ ಪ್ರದಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಕೇಳುಗರೆ, ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಕೃಷಿ ಮತ್ತು ಕರಕುಶಲತೆಯಲ್ಲಿನ ಅನುಭವಗಳನ್ನು ತಿಳಿಸುತ್ತಾರೆ ಮಡಿಕೇರಿ ತಾಲೂಕು ಚೆಂಬು ಗ್ರಾಮದ ಎಎಸ್ ತಮ್ಮಯ್ಯ ಅವರು. ರೈತ ಬಂಧುವರೇ ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ಮಡಿಕೇರಿ ತಾಲೂಕು ಚೆಂಬು ಗ್ರಾಮದ ಎಎಸ್ ತಮ್ಮಯ್ಯ ಇದ್ದಾರೆ. ತಮ್ಮಯ್ಯನವರಿಗೆ ಅಲ್ಪ ಜಮೀನು, 2 ಎಕರೆಗಿಂತ ಹೆಚ್ಚಿಲ್ಲ. ಹಾಕಿದ ಅಡಿಕೆ ಎಲ್ಲ ಹೋಯ್ತು. ಈಗ ಗೇರು ಮರಗಳಿದ್ದಾವೆ, ಸ್ವಲ್ಪ ತೆಂಗಿನ ಮರಗಳಿದ್ದಾವೆ, ವೆನಿಲವನ್ನ ಅದರಲ್ಲಿ ಹಾಕೊಂಡಿದ್ದಾರೆ. ಜೀವನಕ್ಕೆ ಅಂತ ಸಮಸ್ಯೆ ಇಲ್ಲ ಅನ್ನೋದೇ ಅವರ ಮಾತು. ಗಂಡ ಹೆಂಡತಿ ಇಬ್ರು ದುಡಿಮೆ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಜೊತೆಗೆ ಇರುವ ಸಮಯದಲ್ಲೇ ತೆಂಗಿನ ಕರಟಗಳನ್ನು ಉಪಯೋಗಿಸಿಕೊಂಡು ಕರಕುಶಲ ಸಾಮಗ್ರಿಗಳನ್ನು ತಯಾರಿಸಿಕೊಳ್ತಾರೆ. ಇವತ್ತು ತಮ್ಮಯ್ಯ ಅವರ ಕೃಷಿ ಮತ್ತು ಕರಕುಶಲ ಹವ್ಯಾಸ ಆಸಕ್ತಿಯ ಕುರಿತಂತೆ ವಿಚಾರಗಳನ್ನು ಬಿತ್ತರಿಸಿದ್ವಿ. ತಮ್ಮಯ್ಯನವರೇ ನಮಸ್ಕಾರ. ನಮಸ್ಕಾರ ಸರ್. ಏನು ಓದಿದ್ದು ತಾವು? ನಾನು 6ನೇ ಕ್ಲಾಸ್ ಓದಿದ್ದೆ. ಹಾ ಹಾ. ಹುಟ್ಟಿದ್ದು ಚೆಂಬು ಗ್ರಾಮದಲ್ಲೇ? ಹೌದು, ಚೆಂಬು ಗ್ರಾಮ. ಅಪ್ಪ ಅಮ್ಮ ಮತ್ತೆ ನೀವು ಮಕ್ಕಳು ಎಲ್ಲ ಎಷ್ಟು ಜನ? ಅಪ್ಪ ಅಮ್ಮ ಎಲ್ಲ ತಿರುಗಾಗಿದ್ದಾರೆ. ತಮ್ಮಂದ್ರು 3 ಜನ, ಅಕ್ಕಂದ್ರು 2, ಮತ್ತೆ 1 ತಂಗಿ. ಓಹೋ, ದೊಡ್ಡ ಕುಟುಂಬನೇ ಅಲ್ವಾ ಒಂದ್ ರೀತಿಯಲ್ಲಿ. ಹೌದು. ಅಪ್ಪ ಅಮ್ಮ ಎಲ್ಲರಿಗೂ ಆಸ್ತಿ ಕೊಟ್ಟು ಹೋದ್ರ ಅಥವಾ ನೀವೇ ಮಾಡ್ಕೊಂಡ್ರೆ ಹೇಗೆ? ನಾವೇ ಮಾಡಿಕೊಂಡ್ರೆ. ಹೌದಾ? ಹೌದು. ಅಪ್ಪ ಅಮ್ಮ ಎಷ್ಟು ದುಡಿಮೆ ಮಾಡಿ? ದುಡಿಮೆ ಮಾಡಿದ್ರು, ಮದುವೆ ಎಲ್ಲ ಆಗ್ಲೇ ಇಲ್ಲ, ಇಬ್ಬರಿಗೆ ಆಗಿದಷ್ಟೇ. ಓಹೋ. ನಿಮ್ಗೆ ತಂದೆಯವರಿಂದ ಬಂದಿದ್ದು ಜಮೀನು ಎಷ್ಟು? 60 ಸೆಂಟ್ಸ್. 60 ಸೆಂಟ್ಸ್. ಅದರಲ್ಲೇ ದುಡಿಮೆ ಮಾಡಿಕೊಂಡು ಮತ್ತಷ್ಟು ತಗೊಂಡ್ರೆ ಮತ್ತೆ ನಾನು ಪೈಸರ್ ಜಾಗ ಇತ್ತು, ಅದನ್ನೇ ನನ್ನ ಹೆಸರಿನಲ್ಲಿ ವರ್ಗ ಮಾಡಿಕೊಂಡೆ. ಓಹೋ. 3 ಎಕರೆ ಇತ್ತು ನನ್ನದ್ರು, 1-2 ಎಕರೆ ನಾನು ಮಾರಿಬಿಟ್ಟೆ. ಓಹೋ. ಎದಕ್ಕೆ ಮಾರಾಟ ಮಾಡಿದ್ರಿ? ಸ್ವಲ್ಪ ಸಾಲ ಆಯ್ತು. ಅಂದ್ರೆ ನೀವು ಹಿರಿಯರ ಮನೆಯಲ್ಲಿ? ಹೌದು ಸರ್. ಮನೆ ಖರ್ಚು ವೆಚ್ಚ ನೋಡ್ಕೊಳ್ಳಿಕ್ಕೆ ಏನು ಸಾಕಾಗ್ಲಿಲ್ಲ ಕೃಷಿದು, ಹಂಗಾಗಿ ಮಾರಾಟ ಮಾಡಿದ್ರಿ ಜಮೀನ. ಹೌದು. ಈಗ ಒಟ್ಟು ನಿಮ್ದು ಎಷ್ಟು ಹಿಡುವಳಿ? 2 ಎಕರೆ. 2 ಎಕರೆ. 2 ಎಕರೆಯಲ್ಲಿ ನೀವು ಮಾಡಿದ್ದೆ ಬೆಳೆಗಳ ಅಥವಾ ಅಪ್ಪ ಮಾಡಿದ್ರೆ ಏನಾದ್ರು? ಅಪ್ಪ ಮಾಡಿದ್ರೆ ಸ್ವಲ್ಪ ಉಂಟು. ಅಪ್ಪ ಮಾಡಿದ್ದು ಸ್ವಲ್ಪ ಇದೆ. ನೀವು ಈಗ ಗೇರ್ ಹಾಕೊಂಡಿದ್ರಿ? ಹೌದು. ಎಂತ ಗೇರ್ ತಳಿ? ಎಲ್ಲ ಊರಿದೆ. ಊರಿಂದ? ಹೌದು. ಅಲ್ಲ, ಬೀದಂದ ಮಾಡಿದ್ದ ಕಸಿದ? ಕಸಿದಲ್ಲ. ಓಹೋ. ಹಳೆ ಮರಗಳು. ಹಳೆ ಮರಗಳು. ಸರಿನೇ. ಎಷ್ಟು ಮರಗಳಿದ್ದಾವೆ? ಈಗ 20 ಮರ ಇದೆ ಅಷ್ಟೇ. ಎಲ್ಲ ಹೋಗಿ. ಅಡಿಕೆ ಇತ್ತ ಹಿಂದೆ? ಅಡಿಕೆ ಇತ್ತು. ಎಷ್ಟು ಮರಗಳು? ಅಡಿಕೆ 300 ಮರ ಇತ್ತು. ಎಲ್ಲ ಈ ಹಳದಿ ರೋಗ ಬಂದು ಅದು ಅರ್ಧ ಒಳ್ಳೆ ಅಡಿಕೆ ಇರೋದು, ಅರ್ಧ ಕಪ್ಪಾಗಿರ್ತದೆ, ಹಾಗೆ ರೇಟು ಸಿಕ್ಕೋದಿಲ್ಲ ಅದಕ್ಕೆ. ಅಡಿಕೆ ಮರಗಳು ಯಾಕೆ ಹೋದ್ವು ಅಂತ ಹೇಳ್ತೀರಿ? ಹಳದಿ ರೋಗ ಬರ್ಲಿಕ್ಕೆ ಏನ್ ಕಾರಣ ಅಂತ ಹೇಳ್ತೀರಿ? ಬೇರಿಗೆ ಅಥವಾ ಅತಿ ಮಳೆನಾ ಅಥವಾ ಏನು? ಅದು ಮಣ್ಣಿನ ಗುಣಮಟ್ಟನೇ. ಈಗ 10-20 ಅಡಿಕೆ ಮರಗಳು ಇಲ್ವಾ? ಇದೆ, ಕೊಳೆ ರೋಗ ಬಂದು ಎಲ್ಲ ಹೋಯ್ತು, ಇದ್ದದು ಹೋಯ್ತು. ಹೌದಾ? ನಿಮ್ ತರ ಅಕ್ಕಪಕ್ಕದಲ್ಲಿ ಅದೇ ತರ ಆಗಿದೆಯಾ? ತಮ್ಮಂದರೆಲ್ಲ ಆಗಿದೆ ಹಾಗೆ. ಹಾಗೆ ಆಗಿದೆ. ತೆಂಗಿನ ಮರಗಳು? ತೆಂಗಿನ ಮರ ಚೆನ್ನಾಗಿತ್ತು. ವರ್ಷಕ್ಕೊಂದು 2-3 ಸಾವಿರ ತೆಂಗಿನಕಾಯಿ ಸಿಗುತ್ತಾ? 2-3 ಸಾವಿರ ಸಿಕ್ಕುವ. ಏನು ಹಸಿಕಾಯಿ ಮಾರಾಟ ಮಾಡ್ತೀರಾ? ಎಳ್ನೀರ್ ಕೊಡ್ತೀರಾ? ಮಾಡ್ತೀರಾ ಹೇಗೆ? ಹಸಿಕಾಯಿ ಮಾರಾಟ. ಹೌದಾ? ಹೌದು. ಒಟ್ಟಿಗೆ 100-200 ಆತರ ಕೊಡ್ತೀರಾ ಅಥವಾ 10-20 ಸಂತೆಯಲ್ಲಿ ನೋಡ್ಕೊಂಡು ಬೇಡಿಕೆ ಗಮನಿಸಿಕೊಂಡು ಮಾರಾಟ ಮಾಡ್ತೀರಾ? ವರ್ಷಕ್ಕೆ 2 ಸಲ ತೆಗಿತೇವೆ. ಒಂದೊಂದ್ಸಲ 3 ಸಾವಿರ ತೆಗಿತೇವೆ. 3 ಕ್ವಿಂಟಲ್, 3.5 ಕ್ವಿಂಟಲ್ ತೆಗಿತೇವೆ ಅಷ್ಟೇ. ಒಂದ್ಸಲ ತೆಗಿ. ಸಿಪ್ಪೆ ತೆಗೆದು ಕಾಯಿನ ಮಾರಾಟ ಮಾಡ್ತೀರಾ? ಹೌದೌದು. ಕೆಜಿ ಲೆಕ್ಕ? ಹೌದು. ಈ ವರ್ಷ ಏನು ಬೆಲೆ ಇದೆ? ಈ ವರ್ಷ 30-31.5 ಹಾಗೆ ಸಿಕ್ಕಿದೆ. ಹೋದ ವರ್ಷ ಆಚೆ ವರ್ಷ ಆಚೆ 1 ವರ್ಷ 38 ರೂಪಾಯಿ ಸಿಕ್ಕಿದೆ. ಒಣಕೊಬ್ಬರಿ ಮಾಡೋದು ಕಷ್ಟ ಆಗುತ್ತಲ್ವಾ? ನಾವಿಗೆ ಬೇಕಾದಷ್ಟೇ ಮಾಡಿಕೊಳ್ಳೋದು, ನಾವು ಎಣ್ಣೆಗೆ ತಕ್ಕ ಒಂದು 10 ಲೀಟರ್ 15 ಲೀಟರ್ ಬೇಕಾದ ವರ್ಷಕ್ಕೆ. ನೀವೆಲ್ಲ ಒಣಕೊಬ್ಬರಿ ಅಂದ್ರೆ ಹಸಿ ಕಾಯಿನ ಹೊಡೆದ್ಬಿಟ್ಟು ಅದನ್ನ ಕೊಬ್ಬರಿ ತೆಗೆದು ಒಣಗಿಸಿ ಆಮೇಲೆ ಎಣ್ಣೆ ಮಾಡ್ಕೊಂತೀರ? ಹೌದೌದು. ತುಮಕೂರು, ತಿಪಟೂರು, ಹಾಸನ, ಅರಸೀಕೆರೆ ಆ ಕಡೆಗೆಲ್ಲ ಏನ್ ಮಾಡ್ತಾರೆ, ಕಾಯಿಗಳನ್ನೇ ಒಣಗಕ್ಲಿಕ್ಕೆ ಬಿಟ್ಟು ಒಂದೊಂದು ಕಾಲು ವರ್ಷ ಆದ್ಮೇಲೆ ಕೊಬ್ಬರಿಯನ್ನ ಪ್ರತ್ಯೇಕ ಮಾಡಿ ಎಣ್ಣೆ ಪಡ್ಕೊಳ್ಳೋದು ಮತ್ತಿನ್ನು ಬೇರೆ ಉದ್ದೇಶಕ್ಕೆ ಉಪಯೋಗಿಸ್ಕೊಳ್ಳೋದಿದೆ. ನೀವೆಲ್ಲ ಹಾಗೆ ಮಾಡಕ್ಕಾಗಲ್ಲ. ಹಸಿ ತೆಂಗಿನಕಾಯಿಗಳನ್ನ ನೀವೇನು ಹಾಗೆ ಇಟ್ಟು ಬೆಲೆ ಹೆಚ್ಚಿಗೆ ಆಗೋ ತನಕ ನೋಡಿ ಮಾರಾಟ ಮಾಡೋದಿಲ್ಲ? ಯಾವಾಗ ನೀವು ಕೆಡುತ್ತೀರಾ ಹಾಗೆ ಕೊಟ್ಬಿಡ್ತೀರಾ? ಹೌದು. ಸಂತೆಯಲ್ಲಿ ಕೊಡ್ತೀರಾ ಅಥವಾ ವ್ಯಾಪಾರಸ್ಥರಿಗೆ ನೇರವಾಗಿ ಕೊಟ್ಬಿಡ್ತೀರಾ? ವ್ಯಾಪಾರಸ್ಥರಿಗೆ ಕೊಡೋದು. ವ್ಯಾಪಾರಸ್ಥರು ಅವರೇ ಬಂದು ಕೆಡಿಕೊಂಡು ಹೋಗ್ತಾರಾ ಅಥವಾ ನೀವೇ ಕೆಡವಿ ಸುಲಿದು ತೂಕ ಮಾಡಿ ಕೊಡ್ತೀರಾ? ನಾವೇ ಕೆಡಗಿ ತಗೊಂಡೋಗಿ ಕೊಡೋದು. ತೆಂಗು ಒಂದ್ ರೀತಿಯಲ್ಲಿ ಕಲ್ಪವೃಕ್ಷ ಬೆಳೆದವರಿಗೆ ಅನುಕೂಲ ಮಾಡಿಕೊಡುತ್ತೆ, ಪ್ರತಿನಿತ್ಯ ಬಳಕೆಗೂ ಬೇಕು. ನೀವೆಲ್ಲ ಅಡಿಗೆಗೆ ತೆಂಗಿನಕಾಯಿನ ಉಪಯೋಗಿಸಿಕೊಂಡು ಉಪಯೋಗಿಸ್ಕೊಳ್ತೀರಿ? ಹೌದು. ಚಟ್ನಿ, ಪಲ್ಯ, ಸಾರು ಮತ್ತೆ ಬೇರೆ ಬೇರೆದಕ್ಕೆಲ್ಲ ಹಾಕೊಂಡ್ರೆ ಒಂಥರ ರುಚಿ. ಎಣ್ಣೆನೂ ಅಷ್ಟೇ, ನಿಮ್ ಭಾಗದಲ್ಲೆಲ್ಲ ತೆಂಗಿನ ಎಣ್ಣೆನ ಉಪಯೋಗಿಸ್ಕೊಳ್ಳೋದಲ್ವಾ? ತೆಂಗಿನ ಎಣ್ಣೆ ಬೇರೆ ಯಾವ್ದು ಉಪಯೋಗ ಮಾಡೋದಿಲ್ಲ. ಗಾಣನು ಹತ್ತಿರದಲ್ಲಿ ಇದೆಯಾ? 10 ಕಿಲೋಮೀಟರ್. ಈ ಕಡೆ ಎಳ್ನೀರನ್ನ ಕೊಡೋರು ಇದಾರ? ಕಡಿಮೆ. ಎಲ್ಲ ಬಲ್ತ್ ಕಾಯಿನ ಕೊಡೋರು? ಹೌದು. ಎಳನೀರು ಕೊಡುವಂತದ್ದೇ ಬೇರೆ ಇದೆ ಅಲ್ಲ, ಕುಂದ್ರಿ ತಳಿ ಗಿಡ್ಡ ತಳಿ. ಸರಿ ಏನೋ ಅಪರೂಪಕ್ಕೆ ಕುಡಿಲಿಕ್ಕೆ ಉಪಯೋಗಿಸ್ಕೊಳ್ತೀರಿ. ನಾನು ಎಷ್ಟು ವರ್ಷದ ಮರಗಳು ತೆಂಗು? ಒಂದ್ 20-25-30 ವರ್ಷ ಆಗಿದ್ಯಾ? 28 ವರ್ಷ. ನೀವೇ ಹಾಕಿದ್ದ? ನಾನೇ ಹಾಕಿದ್ದೆ. ಸಸಿ ಎಲ್ಲಿಂದ ತಗೊಂಬಂದ್ರಿ ಅಥವಾ ಏನು? ಎಲ್ಲ ತಂದೆ ಹಾಕಿದ ಸಸಿ. ಈಗೇನಾದ್ರೂ ನಿಮ್ಮ ಸುತ್ತಮುತ್ತ ಹಾಕೋರು ಅಲ್ಲೇ ಸಿಕ್ಕ ಗಿಡಗಳನ್ನ ನೆಟ್ಕೊಂಡ್ಬಿಡ್ತಾರೆ? ಹೌದು. ಅದೇ ಏನ್ ಅಂತರ ಇಟ್ಕೊಂಡಿದ್ರಿ ಸಾಮಾನ್ಯವಾಗಿ ತೆಂಗಿನ ಸಸಿಗಳನ್ನ ನೀವು ನಾಟಿ ಮಾಡುವಾಗ? ಅದು 35 ಅಡಿ ಇರ್ತದೆ. 35 ಅಡಿ. ಅದ್ರ ಮಧ್ಯದಲ್ಲಿ ಬೇರೆ ಬೆಳೆಗಳನ್ನ ಮಾಡ್ಕೋಬಹುದು? ಮಾಡಿಕೊಳ್ಬಹುದು. ಬಾಳೆ ಏನಾದ್ರೂ ಹಾಕೊಂಡಿದ್ರೆ ಮನೆ ಬಳಕೆಗಾಗಿ? ಎಂತ ಬಾಳೆ? ನೇಂದ್ರ ಬಾಳೆ ಒಂದು 10 ಗಿಡ ಅಷ್ಟೇ. ಹೂಬಾಳೆ? ಹೂಬಾಳೆ ನಾವು ಕದಳಿ. ಹೌದಾ? ಕದಳಿ, ಹೂಬಾಳೆ ಈ ತರದ್ದು ಮನೆ ಬಳಕೆಗಾಗಿ ಮತ್ತೆ ಸ್ವಲ್ಪ ಮಾರಾಟ ಮಾಡ್ತೀರಿ? ನಾವು ಬಾಳೆನೋ ಕೆಲವೊಂದ್ಸರಿ ನೋಡ್ತೀವಿ, ಕೆಲವೊಬ್ರು ಸಂತೆಯಲ್ಲಿ ಇಟ್ಟು ಮಾರಾಟ ಮಾಡ್ಕೊಂಡ್ಬರ್ತಾರೆ. ಒಂದೊಂದು ಗೊನೆಯಲ್ಲಿ ಏನಿಲ್ಲ ಅಂದ್ರೆ 100-150 ರೂಪಾಯಿ ಅಥವಾ 500 ರೂಪಾಯಿ ತನಕ ಮಾಡ್ಕೊಂಡ್ಬರ್ತಾರೆ. ನೀವು ಆತರ ಸಂತೆಯಲ್ಲಿ ಕಾಯಿನ್ ಮಾರಾಟ ಮಾಡೋದು, ಹಣ್ಣನ್ ಮಾರಾಟ ಮಾಡೋದು ಮಾಡ್ತಿರ್ತೀರಾ? ಹಾಗೇನಿಲ್ಲ, ವ್ಯಾಪಾರಸ್ಥರಿಗೆ ಗೊನೆ ಕೊಟ್ಟು ಬಂದ್ಬಿಡೋದು. ಕೆಲವೊಬ್ರಂತೂ ಸ್ವಲ್ಪ ಸಿಕ್ಕರೂ ತಗೊಂಡೋಗಿ ಮಾರಾಟ ಮಾಡ್ಕೊಂಡ್ಬರ್ತಾರೆ. ಅದೊಂಥರ ಒಳ್ಳೇದೇ. ಒಂದ್ 4-5 ತರದ್ದು ಪದಾರ್ಥಗಳು ಸಂತೆಯಲ್ಲಿ ಇಟ್ಟು 1-2 ಗಂಟೆ ಕೂತ್ಕೊಂಡು ಮಾರಾಟ ಮಾಡ್ಕೊಂಡು ವ್ಯಾಪಾರಸ್ಥರಿಗಿಂತ ಕಮ್ಮಿ ಬೆಲೆಯಲ್ಲಿ ಕೊಟ್ಟು ಒಂಥರ ಖುಷಿಯಾಗಿ ವಾಪಸ್ ಬರ್ತಾರೆ ಮನೆಗೆ. ಅದೇ ಮನೆ ಬಳಕೆ ತರಕಾರಿಗಳನ್ನು ಬೆಳ್ಕೊಂತೀರಾ ಮನೆ ಸುತ್ತಮುತ್ತ ಅಥವಾ ತೋಟದಲ್ಲಿ? ಮಳೆಗಾಲದಲ್ಲಿ ಬೆಳ್ಕೊಳ್ತಾರೆ, ಇಲ್ಲದ್ರೆ ಸಂತೆಯಿಂದ ತರೋದು. ಈ ಗಡ್ಡೆ ಗೆಣಸು, ಕೆಸಗಡ್ಡೆ, ಸುವರ್ಣಗಡ್ಡೆ ಈ ತರದನ್ನು? ಈ ಕಡೆ ಗೇರು ಎಷ್ಟು ವರ್ಷ ಆಯ್ತು ಮರಗಳು ಹಾಕಿ? ತಂದೆ ಕಾಲದಲ್ಲಿ ಹಾಕಿ. ತಂದೆ ಕಾಲದ್ದು? 50 ವರ್ಷ ಆಗಿರು. ಅದಕ್ಕೇನಾದ್ರೂ ಗೊಬ್ಬರ ಕೊಡ್ತೀರಾ? ಇಲ್ಲ ಸರ್. ಏನು ಗೊಬ್ಬರ, ರಾಸಾಯನಿಕ ಗೊಬ್ಬರ ಈ ತರ ಯಾವ್ದಿಲ್ಲ. ತೆಂಗಿಗೆ? ತೆಂಗಿಗೆ ಹಟ್ಟಿ ಗೊಬ್ಬರ ಸ್ವಲ್ಪ. ಹಟ್ಟಿ ಗೊಬ್ಬರನೇ? ನಿಮ್ದೇ ದನಕರಗಳನ್ನ ಇಟ್ಕೊಂಡಿದ್ರೆ? ಮೊದಲಿತ್ತು, ಅದನ್ನು ಕೊಟ್ಟು ಬಿಟ್ಟೆ. ಹುಲ್ಲು ಇಲ್ಲ ತಳಿ ಎಲ್ಲ ಕೊಟ್ಟು ರೇಡಿಯೋದಲ್ಲೆಲ್ಲ ಕೇಳಿ ಹಾಕೊಂಡೆ. ಹಸು ಇದ್ರೆ ಒಳ್ಳೇದು, ಸಗಣಿ ಗಂಜಲ ಅಲ್ದಲನೇ ಮನೆಗೆ ಹಾಲನು ಸಿಗುತ್ತೆ. ಸಣ್ಣ ಹಿಡುವಳಿದಾರರು 1-2 ಹಸುಗಳನ್ನ ಆರಾಮ ಸಾಕೊಳ್ಬಹುದು. ಹುಲ್ಲು ಬೆಳೆಸಿದ್ದೇನೆ ಸ್ವಲ್ಪ. ಸೀಮೆ ಹುಲ್ಲು ತೋಟದಲ್ಲಿ ಹಾಕೊಂಡಿದ್ದೀರಿ ಅಲ್ಲಲ್ಲಿ? ಸರಿನೇ. ಗೇರು ಮಾರಾಟ ಮಾಡೋದು ಎಲ್ಲಿ? ಗೋಡಂಬಿ ಬೀಜ ನಮ್ಮ ಇಲ್ಲಿ ಕಲ್ಗುಂಡಿ. ಕಲ್ಗುಂಡಿಯಲ್ಲಿ ಮಾರಾಟ ಮಾಡ್ತೀರಿ? ತಗೊಳ್ಳೋರಿದ್ದಾರೆ ಅಲ್ವಾ? ಅದೇನು ಬೀಜನ ಬೇಗ ಮಾರಾಟ ಮಾಡ್ಬೇಕಂತೇನಿಲ್ಲ, 2-4 ತಿಂಗಳು ಆದ್ಮೇಲೆ ಕೊಡ್ಬೋದಲ್ವಾ? ಕೊಡುವುದು ಸ್ವಲ್ಪ ಹಗ್ರ ಆಗ್ತದೆ. ಸ್ವಲ್ಪ ತೂಕ ಕಡಿಮೆ ಆಗುತ್ತೆ. 1 ಕ್ವಿಂಟಲ್ ಇಟ್ಟರೆ ಒಂದು 5 ಕೆಜಿ 10 ಕೆಜಿ ಎಲ್ಲ ಕಮ್ಮಿ ಆಗುವುದು. ಹೌದಾ? ಎಷ್ಟು ದಿನಕ್ಕೆ? 1-2 ತಿಂಗಳು ಇಟ್ಟರೆ. ಹೌದಾ? ವರ್ಷಗಟ್ಟಲೆ ಇಟ್ಟರೆ? ವರ್ಷಗಟ್ಟಲೆ ಇಟ್ಟರೆ ಚೆನ್ನಾಗಿ ಇದಾಗುವುದು. ಇನ್ನೂ ತೂಕ ಕಡಿಮೆ ಆಗುತ್ತೆ. ಆದ್ರೂ ಅಂತದಕ್ಕೆ ಬೆಲೆ ಹೆಚ್ಚಿಗೆ ಕೊಡೋದು ಇದೆಯಾ? ಇಲ್ಲ ಸರ್. ಈಗ ವರ್ಷದ ಒಂದು ಬೀಜ ಇದು ಮತ್ತೆ ಒಂಥರ ಹಗ್ರ ಇದೆ ಚೆನ್ನಾಗಿದೆ ಅಂತ ಅನ್ಕೊಂಡು ಬಯಸೋರು ಇದಾರ? ಇಲ್ಲ. ರೇಟ್ ಎಲ್ಲ ಒಂದು ಹೋಲ್ಸೇಲ್ ರೇಟ್. ಈಗ ಅಕ್ಕಿ ಮತ್ತಿನ್ನು ಬೇರೆ ದವಸ ಧಾನ್ಯಗಳು ಹಳೆವಾದಷ್ಟು ಒಂಥರ ಇಷ್ಟಪಡ್ತಾರೆ. ಭತ್ತ 1-2 ವರ್ಷ ಆದ್ರೆ ಒಂಥರ ರುಚಿ ಇರುತ್ತೆ ಅಂತ ಅನ್ಕೊಂಡು ಆತರ ಹೊಸ ಭತ್ತವನ್ನ ಅಕ್ಕಿ ಮಾಡ್ಕೊಳ್ಲಿಕ್ಕೆ ಅನ್ನ ಮಾಡ್ಲಿಕ್ಕೆ ಬಳಸಿದ್ರು ಕಡಿಮೆನೆ. ಆತರ ಗೋಡಂಬಿ ಎಷ್ಟು ಸಿಗ್ತಾ ಇದೆ? ನನಗೆ 3 ಕ್ವಿಂಟಲ್ ಹತ್ರ ಸಿಗ್ತದೆ. 3 ಕ್ವಿಂಟಲ್? 3 ಕ್ವಿಂಟಲ್ಗೆ ಬೆಲೆ ಈ ವರ್ಷ, ಹೋದ ವರ್ಷ, ಆಚೆ ವರ್ಷ ಎಷ್ಟು ಸಿಕ್ಕಿತ್ತು ಒಂದೊಂದು ಕೆಜಿಗೆ ಅಥವಾ ಕ್ವಿಂಟಲ್ಗೆ? ಈ ವರ್ಷ 98 ಸಿಕ್ಕಿದೆ. 98 ರೂಪಾಯಿ 1 ಕಿಲೋಗ್ರಾಮ್ ಗೋಡಂಬಿ ಬೀಜಕ್ಕೆ. ಹೆಚ್ಚಿಗೆ ಅಂದ್ರೆ ಯಾವ ಬೆಲೆ ಕಂಡಿದ್ರಿ? ಹೆಚ್ಚಿಗೆ ಅಂದ್ರೆ 140 ರೂಪಾಯಿ ಗಡಿಗೆ. 140. ನೀವೇ ಮನೆಯಲ್ಲಿ ಗೋಡಂಬಿಯನ್ನ ಸುಟ್ಬಿಟ್ಟು ಉಪಯೋಗಿಸ್ಕೊಳ್ಳೋದಿದ್ಯಾ? ಇದೆ ಇದೆ. ಹೇಗ್ ಮಾಡ್ತೀರಿ? ಬೆಂಕಿ ಹಾಕೋದು, ಬೆಂಕಿ ಹಾಕಿ ಕಲ್ಲಿನ ಹೊಡೆದು. ಬೆಂಕಿಯಲ್ಲಿ ಮರಳಿನ ಜೊತೆಗೆ ಹಾಕ್ತೀರಾ? ಹಾಗೆ ಹಾಕ್ಬಿಡ್ತೀರಾ? ಹಾಗೆ ಹಾಕೋದು. ಸಿಡಿಯಲ್ವಾ ಅದ್ರದ್ದು ರಸ ಅಥವಾ ಇದು? ಸಿಡಿತದೆ. ಸ್ವಲ್ಪ ಸ್ವಲ್ಪ ಹುಷಾರಾಗಿ ಪಟ್ ಪಟ್ ಅಂತ ಸಿಡಿಯುವಾಗ ಚರ್ಮಕ್ಕೇನಾದ್ರೂ ತಗಿಲ್ತಂದ್ರೆ ಬಬ್ಬೆ ಬರುತ್ತೆ ಅಥವಾ ಸಮಸ್ಯೆ ಆಗ್ಬಹುದು. ಮುಖಕ್ಕೆಲ್ಲ ಇದ್ರೆ ಸಮಸ್ಯೆ ಇದೆ, ಕಣ್ಣಿಗೆಲ್ಲ ಇರ್ತದೆ. ಮನೆ ಬಳಕೆಗೆ ನೀವು ಮಾಡ್ಕೊಂತೀರಾ ಅಲ್ಲೇ ಸುಟ್ಕೊಂಡು? ಹೌದು. ಮತ್ತೆ ಬಿಡ ಬಿದ್ದಾಗ ತಿನ್ಲಿಕ್ಕೂ ಉಪಯೋಗಿಸ್ಕೊಳ್ತೀರಿ? ತಿನ್ನೋದು ಕಮ್ಮಿ. ಸಾರು ಮಾಡ್ತೇವೆ. ಗೋಡಂಬಿ ಸಾರ? ಹೌದು. ಓಹೋ, ಹೇಗ್ ಮಾಡ್ತಾರೆ? ಅದನ್ನ ಹೊಡೆದು ತೆಗೆದು ಮತ್ತೆ ಮತ್ತೆ ಹುರಿದಿರ? ಹುರಿಯುದಿಲ್ಲ, ಮತ್ತೆ ಬೇಯಿಸೋದು. ಸರಿನೇ. ಸ್ವಲ್ಪ ಕಡಲೆ ಹಾಕ್ಬೇಕು ಅದಕ್ಕೆ. ಕಡಲೆನು ಗೋಡಂಬಿ ಬೀಜ ಹಾಕಿ ಸಾರು ಮಾಡುದು. ಸರಿನೇ ಸರಿನೇ. ಅಂದ್ರೆ ಅದನ್ನ ಮಿಕ್ಸಿಗೆ ಹಾಕಿ ಚಟ್ನಿ ತರ ಅಥವಾ ಅದನ್ನೆಲ್ಲ ಗ್ರೈಂಡ್ ಮಾಡಿ ಉಪಯೋಗಿಸ್ಕೊಳ್ತೀರ ಅಥವಾ ಹಾಗೆ ಹೋಳೋಳ ಇರುತ್ತ? ಸರಿನೇ. ಈ ಕೆಲವೊಬ್ರು ಶೇಂಗಾವನ್ನ ಹುರಿದ್ಬಿಟ್ಟು ಚೆನ್ನಾಗಿ ಚಟ್ನಿ ತರ ಮಾಡಿ ನೀರು ಸಾರು ತರ ಮಾಡಿ ಊಟ ಮಾಡೋದಿದೆ. ಅದೇ ತರನು ಉಪಯೋಗಿಸ್ಕೊಳ್ಬಹುದು, ರುಚಿಯಾಗಿರುತ್ತೆ. ಗೋಡಂಬಿಗೆ ರೋಗ ಕೀಟಗಳು ಇರ್ತವೆ, ಅದಕ್ಕೆ ಏನಾದ್ರು ಸಿಂಪರಣೆ ಮಾಡೋದು ಅದಿದಂತ ಏನಾದ್ರೂ? ಇಲ್ಲ, ಏನಿಲ್ಲ. ಇಲ್ಲ, ನಮ್ಮ ಕಡೆ ಬಾರಿ ಕಮ್ಮಿ ಯಾವ್ದು ಇಲ್ಲ. ತೆಂಗಿಗೂ ಅಂತೇನು ಸಮಸ್ಯೆ ಇಲ್ವಾ? ನುಸಿ ರೋಗ ಇತ್ತು ಸ್ವಲ್ಪ, ಅದೆಲ್ಲ ತನ್ನಿಂದಾನೆ ಕಮ್ಮಿ ಆಗಿದೆ. 3 ಕ್ವಿಂಟಾಲು ಗೋಡಂಬಿ ಬೀಜ ಪ್ರತಿ ವರ್ಷನೂ ಅಷ್ಟೇ ಸಿಗುತ್ತೆ ಅಥವಾ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ? ಹೆಚ್ಚು ಕಮ್ಮಿ ಆಗ್ತದೆ. 3 ಕ್ವಿಂಟಾಲ್ಗಿಂತ ಏನು ಕಡಿಮೆ ಆಗಲ್ವಾ? ಕಡಿಮೆ ಆಗಲ್ಲ. 4-5 ಕ್ವಿಂಟಾಲ್ ಸಿಕ್ಕಿರೋದಿದೆ. ಇದೆ. ಅಂದ್ರೆ ಒಂದು 40-50 ಸಾವಿರ ರೂಪಾಯಿ ದುಡ್ಡು ಸಿಕ್ಕಂಗ ಆಯ್ತಲ್ವಾ? ಅದನ್ನೆಲ್ಲ ಆರಿಸೋದು ಮಾಡೋದೆಲ್ಲ ನೀವೇ ಮಾಡ್ಕೊಂತೀರಾ? ನಾವೇನು. ನೀವು ನಿಮ್ಮ ಮನೆಯವರು? ಹೌದು. ಅವ್ರ ಹೆಸರೇನು? ಸರಸ್ವತಿ. ಸರಸ್ವತಿ ಅವರು. ಈಗ ಗೋಡಂಬಿ ಆರಿಸೋದು ಅದನ್ನ ಚೀಲಕ್ಕೆ ಹಾಕಿ ಮತ್ತೆ ತೆಗೆದುಕೊಂಡು ಹೋಗೋದೆಲ್ಲ ನೀವೇ ಮಾಡ್ಬೋದು, ಅದೇನು ಕಷ್ಟದ ಕೆಲಸ ಅಲ್ಲ. ಮನಸ್ಸಿದ್ರೆ ದೊಡ್ಡ ಕೆಲಸನು ಸುಲಭವಾಗಿ ಆಗ್ಬಿಡುತ್ತೆ ಅಲ್ವಾ? ಮತ್ತೆ ಪ್ರಾಣಿ ಪಕ್ಷಿಗಳು ಹಾಳು ಮಾಡೋದು ಕಡಿಮೆನೆ ಗೋಡಂಬಿ ಬೀಜ. ಯಾವ ಪ್ರಾಣಿ ಪಕ್ಷಿನೂ ತಿನ್ಲಿಕ್ಕಿಲ್ಲ? ಇಲ್ಲ, ತಿನ್ನೋದಿಲ್ಲ. ಕೋತಿ ಕಾಟ, ಆನೆ ಕಾಟ ಅದಿದಂತೇನು ಇಲ್ಲ? ಇಲ್ಲ. ಕೋತಿ ಕಾಟ ಉಂಟು, ಆನೆ ಕಾಟ ಅಲ್ಲ. ಅಲ್ಲ, ಕೋತಿ ಅಂದ್ರೆ ಬೀಜ ತಿನ್ನುತ್ತ? ಬೀಜ ತಿನ್ನೋದಿಲ್ಲ, ಹಣ್ಣು ಮಾತ್ರ. ಹಣ್ಣು ತಿಂದ ಅಲ್ಲೇ ಬಿಸಾಕ್ತದೆ? ಹೌದು. ಮತ್ತೆಲ್ಲೋ ತಗೊಂಡೋಗಿ ಬಿಸಾಕಲ್ಲ. ಪಕ್ಷಿಗಳು ಹಣ್ಣುಗಳನ್ನು ತಿಂದು ಅಲ್ಲೇ ಸ್ವಲ್ಪ ಕಳಚಿ ಬಿಡಿಸ್ಬಿಡ್ತವೆ, ಮತ್ತೆ ಬೀಜ ಅಲ್ಲೇ ಮರದ ಕೆಳಗಡೆ ಇರುತ್ತೆ. ಅದೇನು ಹಣ್ಣು ಸುಮ್ಮನೆ ಮುಟ್ಟಿದ ತಕ್ಷಣ ಬಿದ್ದ್ಬಿಡುತ್ತೆ. ಹೌದು. ನೀವ್ ಹೇಳ್ದಂಗೆ ಕೋತಿಗಳು ಅಥವಾ ಬೇರೆ ಪಕ್ಷಿಗಳು ಹಿಡ್ಕೊಂಡು ತಿನ್ಲಿಕ್ಕೆ ಹೋಗ್ತವೆ, ಸ್ವಲ್ಪ ತಿಂದ ತಕ್ಷಣ ಅದು ಮತ್ತೆ ಕೆಳಗಡೆ ಹಾಕ್ಬಿಡ್ತಾವಲ್ಲ. ಬೀಜ ಸಂಗ್ರಹಣೆ ಸುಲಭ ಗೋಡಂಬಿ. ಮತ್ತೇನು ಒಂದಿನ ಎರಡು ದಿನ ತಡವಾಗಿ ತಗೊಂಡ್ ಬಂದ್ರು ಸಮಸ್ಯೆ ಇಲ್ಲ? ಏನಾದ್ರೂ ಈಗ 2-3 ದಿನ ನಾವು ಆರ್ಸಕ್ ಆಗ್ಲಿಲ್ಲ, ಮಳೆ ಬಂತು ಅಂದ್ರೆ ಏನು ಆಗ್ಲಿಕ್ಕಿಲ್ಲ ಅಲ್ವಾ? ಮಳೆ ಬಂದ್ರೆ ಸ್ವಲ್ಪ ತೊಂದರೆ ಆಗ್ತದೆ. ನೆನಿಬಾರ್ದು, ಅತಿಯಾಗಿ ನೆನ್ಬಿಟ್ರೆ ಮತ್ತೆ ಒಳಗಡೆ ಕೇಳ್ಬಿಡುತ್ತೆ, ದಪ್ಪ ಆಗ್ತದೆ. ಮತ್ತೆ ಒಣಗಿಸಬೇಕು. ಮತ್ತೆ ಒಣಗಿಸಿ ಮಾರಾಟ ಮಾಡಬಹುದು? ಮಾಡಬಹುದು. ಗಟ್ಟಿ ಸಿಪ್ಪೆ ಇರುತ್ತೆ ಮೇಲೆ ಗೋಡಂಬಿ. ಸುಲಭದ ಬೆಳೆ ಒಂದ್ ರೀತಿಯಲ್ಲಿ. ಗೋಡಂಬಿ ಮಧ್ಯದಲ್ಲಿ ಏನಾದ್ರೂ ಹಾಕೊಂಡಿದ್ರೆ? ಇಲ್ಲ ಸರ್, ಏನಿಲ್ಲ. ವೆನಿಲ್ಲಾ ಯಾವ್ದಕ್ಕೆ ಹಬ್ಸಿದ್ರಿ? ವೆನಿಲ್ಲಾ ನಾನು ಗೊಬ್ಬರದ ಗಿಡಕ್ಕೆ ನೆಟ್ಟು. ಓಹೋ. ಅಂದ್ರೆ ಈಗ ಗೋಡಂಬಿ ಮತ್ತೆ ತೆಂಗಿನ ಮಧ್ಯದಲ್ಲಿ ಅಲ್ಲಲ್ಲೇ ಗೊಬ್ಬರದ ಗಿಡ ಹಾಕಿದ್ರಾ? ಗ್ಲಿರ್ಸ್ ಇಡಿಯಾ ಅಡಿಕೆ ತೋಟದಲ್ಲಿ? ಅಡಿಕೆ ಮರ ಕಟ್ಟದು. ಈಗ ಅಡಿಕೆ ಮರ ಏನೆಲ್ಲ ತೆಗೆದಿದ್ರ ಅಲ್ಲಿ ಈಗ ಗ್ಲಿರ್ಸಿಡಿ ಹಾಕೊಂಡಿದ್ರಿ. ಮತ್ತೆ ಇನ್ಯಾವ್ದು ಬೆಳೆ ಇದೆ? ತೆಂಗು ಇದೆ. ತೆಂಗು ಮನೆ ಹತ್ರ ಇರೋದು. ಅಡಿಕೆ ತೋಟದಲ್ಲಿ ತೆಂಗು ಇಲ್ಲ. ಅಡಿಕೆ ತೋಟದಲ್ಲಿ ಪೂರ್ಣ ಗ್ಲಿರ್ಸಿಡಿ ಹಾಕೊಂಡಿದ್ರ? ಪೂರ್ತಿ ಹಾಕ್ಲಿಲ್ಲ, ಸ್ವಲ್ಪ ಹಾಕಿದೆ. ಉಳಿದಂತೆ ಹಾಗೇನಿದೆ ಈಗ? ಖಾಲಿ ಇದೆ. ಹೌದು. ಎಷ್ಟು ಗ್ಲಿರ್ಸಿಡಿ ಹಾಕಿ ವೆನಿಲ್ಲಾ ಹಬ್ಸಿದ್ರಿ? 98 ಗಿಡ. ಹೌದಾ, ಚೆನ್ನಾಗಿ ಬೆಳವಣಿಗೆ ಆಗಿದೆ. ಎಲ್ಲಿಂದ ತಂದ್ರಿ ಬಳ್ಳಿನ? ತಮ್ಮನ ಮನೆ ಹತ್ರ ಇತ್ತು ಒಂದು ಬಳ್ಳಿ, ಅವನ ಎಲ್ಲಿಂದ ತಂದು ನೆಟ್ಟಿದ ಅದನ್ನು ತಂದು ನಾನು ತುಂಡು ತುಂಡು ಮಾಡಿ ಹಾಕಿದೆ. 98 ಗಿಡನ ನಿಮ್ಮಲ್ಲೇ ಮಾಡ್ಕೊಂಡಿದ್ದ? ಹೌದು ಸರ್. ಈಗ ಎಷ್ಟು ಬೇಕಾದ್ರೂ ಉಂಟು ನೋಡಿ ನೋಡಿ. ಕೇವಲ 2-3 ವರ್ಷಗಳಲ್ಲಿ ಹೆಂಗೆ ಹೆಚ್ಚಿಗಾಯ್ತು ನೋಡಿ. ಅದನ್ನ ದುಡ್ಡು ಕೊಟ್ಟು ತಗೊಂಡ್ ಬರ್ಬೇಕಾದ್ರೆ ಮೊದ್ಲು 10-20 ರೂಪಾಯಿ ಇತ್ತು, ಆಮೇಲೆ ಒಂದು ಮೊಳ ಉದ್ದದ ತುಂಡಿಗೆ 100 ರೂಪಾಯಿ 150 ರೂಪಾಯಿ ತನಕ ಹೋಯ್ತು. ಈಗ ಕೆಲವೊಂದ್ ಕಡೆಗೆ ಸರಿಯಾಗಿ ಬೆಳೀತಾ ಇಲ್ಲ ಅಂತ ಹೇಳ್ತಾರೆ. ನಿಮ್ಮಲ್ಲಿ ಚೆನ್ನಾಗಿ ಬೆಳವಣಿಗೆ ಆಗಿದೆ? ಗ್ಲಿರ್ಸಿಡಿಯಕ್ಕೆ ಚೆನ್ನಾಗಿ ಹಿಡ್ಕೊಳ್ತಾರೆ? ಮತ್ತೆ ಗ್ಲಿರ್ಸಿಡಿಯ ಗಟ್ಟಿ ಗಟ್ಟಿ ಹಾಕಿ ಎಷ್ಟು ವರ್ಷಕ್ಕೆ ಕಾಯಿ ಕೊಡ್ಲಿಕ್ಕೆ ಶುರುವಾಗಿದೆ ವೆನಿಲ್ಲಾ? 3 ವರ್ಷಕ್ಕೆ. ಈ ವರ್ಷ 3 ವರ್ಷ ಆಯ್ತಾ? ಜನವರಿಗೆ. ಜನವರಿಗೆ ಎಷ್ಟು ಬಳ್ಳಿಗಳಿಂದ ಎಷ್ಟು ಕಾಯಿ ಸಿಕ್ಕಿದೆ? 5 ಬಳ್ಳಿಯಲ್ಲಿ ಕಾಯಿ ಸಿಕ್ಕಿದೆ. ಓಹೋ, 5 ಬಳ್ಳಿಯಲ್ಲಿ ಕಾಯಿ ಆಗಿದೆ. ಎಷ್ಟು ಸಿಕ್ಕಂಗಾಯ್ತು ಕಾಯಿ? ತೂಕ ಹಸಿದು ನೋಡಿದ್ರೆ? ತೂಕ ನೋಡ್ಲಿಲ್ಲ ನಾನು, ಅದನ್ನು ಕೊಯ್ದು ಬಿಟ್ಟು ಈಗ ಒಣಗಿಸಿದೆ. ಓಹೋ, ಎಷ್ಟು ಕಾಯಿ ಸಿಕ್ಕಂಗಾಯ್ತು 5 ಬಳ್ಳಿಗಳಿಂದ? 5 ಬಳ್ಳಿಗಳು 90 ಕಾಯಿ. 90 ಕಾಯಿ ಬೀನ್ಸ್ ಇದ್ದಂಗಿರುತ್ತೆ? ಬೀನ್ಸ್ ಇದ್ದಂಗೆ. ಎಷ್ಟು ದಪ್ಪ ಬಂದಿದೆ, ಹೇಗಿದೆ? ಒಳ್ಳೆ ಚೆನ್ನಾಗಿದೆ. 7 ಇಂಚು ಉದ್ದ ಬಂದಿದೆ. ಉದ್ದ 7 ಇಂಚು 5 ಇಂಚು ನೋಡ್ಲಿಕ್ಕೆ ಖುಷಿ ಆಗುತ್ತಲ್ವಾ? ಚೆನ್ನಾಗಿದೆ. ಅದನ್ನ ಪರಾಗಸ್ಪರ್ಶ ಮಾಡ್ಲೇಬೇಕಲ್ಲ? ಹೌದು ಸರ್. ಬೆಳಿಗ್ಗೆ ಹೊತ್ತು ನೀವು ನಿಮ್ ಶ್ರೀಮತಿ ರೂಢಿ ಮಾಡ್ಕೊಂಡ್ರ? ಇಲ್ಲ, ನಾನೇ ಮಾಡಿದ್ದು. ಫಸ್ಟ್ ಗೆ ನನಗೆ 100 ಆಯ್ತು, ಹೂ ಎಲ್ಲ ಹಾಳಾಯ್ತು. ಸರಿ, ನನಗೆ ಮನೆ ಪಕ್ಕದವರು ಒಬ್ರು ಬಂದು ಚೆನ್ನಾಗಿ ಹೇಳಿಕೊಟ್ರು. ಸರಿ, ಈಗ ವೆನಿಲ್ಲಾ ಏನಂತ ಗೊತ್ತಾಗಿದೆ. ಮುಂದಿನ ವರ್ಷಕ್ಕೆ ಚೆನ್ನಾಗಿ ಪರಾಗಸ್ಪರ್ಶ ಮಾಡೋದನ್ನ ಕೈಗೊಳ್ತೀರಿ, ಮತ್ತೆ ಇನ್ನಷ್ಟು ಇಳುವರಿ ಸಿಗುತ್ತೆ. ಮತ್ತೆ ಯಾರು ತಗೊಳ್ತಾರೆ ಏನು ಅಂತ ತಿಳ್ಕೊಂಡಿದ್ರಿ, ಸಿದ್ಧತೆ ಮಾಡ್ಕೊಳ್ತದ್ರಿ. ತೆಂಗು, ಗೋಡಂಬಿ, ಆಮೇಲೆ ವೆನಿಲ್ಲಾ, ಭತ್ತ ಬೆಳ್ಕೊಂತೀರಾ? ಇಲ್ಲ ಸರ್, ಈಗಲ್ಲ. ಈ ಕರಕುಶಲ ವಸ್ತುಗಳನ್ನ ಮಾಡ್ತಾ ಇದಾರಲ್ಲ, ತೆಂಗಿನ ಕರಟಗಳನ್ನ ಉಪಯೋಗಿಸಿಕೊಂಡು, ಅದನ್ನ ಯಾವಾಗ ಶುರು ಮಾಡ್ಕೊಂಡ್ರಿ, ಹೇಗ್ ಕಲ್ತ್ರಿ? ಕಲೀಲಿಕ್ಕೆ ನಾನು ಹೋಗ್ಲಿಲ್ಲ, 2 ವರ್ಷ ಆಯ್ತು. ಮೊಬೈಲ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿ ಕಲ್ತದು, ಮತ್ತೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಮನೆಯಲ್ಲೇ ಕುತ್ಕೊಂಡು ಏನಾದ್ರು ಮಾಡಬಹುದು, ಮನೆಯಲ್ಲಿ ಸ್ಟಾರ್ಟ್. ಹೌದು, ಎಲ್ಲ ಕೆಲಸ ಮಾಡ್ತಾ ಇದ್ದೆ. ಎಲ್ಲಾ ಕೆಲಸವನ್ನು ಸಾಧಾರಣ ಟ್ರೈನಿಂಗ್ ಮಾಡಿದ್ದೆ ನಾನು. ಮನೆ ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ, ಹಾಗೆ ಮನೆಯಲ್ಲೇ ಏನಾದ್ರೂ ಕುತ್ಕೊಂಡು ಮಾಡುವುದಲ್ಲಿ ಮನೆಯಲ್ಲಿ ಯೂಟ್ಯೂಬ್ ನಲ್ಲೇ ನೋಡ್ಕೊಂಡು ಕಲ್ತ್ರಿ. ಹೌದು. ಈಗ ನೀವು ತೆಂಗಿನಕಾಯಿನ ಮಾರಾಟ ಮಾಡ್ಬಿಟ್ಟಿರಿ, ಹಸಿ ತೆಂಗಿನಕಾಯಿಗಳನ್ನ. ಈ ಕರಟಗಳಂದ್ರೆ ಒಣಗಿದ ಇರಬೇಕು, ಮತ್ತೆ ಚೆನ್ನಾಗಿರ್ಬೇಕು, ಗಟ್ಟಿ ಇರಬೇಕು, ನೋಡ್ಲಿಕ್ಕೆ ಅದು ಒಂದು ಆಕಾರ ಬೇಕು. ಆಕಾರ ಇರಬೇಕು. ಎಲ್ಲಿ ಆಯ್ಕೆ ಮಾಡ್ಕೊಳ್ತೀರಿ, ಎಲ್ಲಿ ಹೋಗಿ ತಗೊಂಡ್ಬರ್ತೀರಿ? ನನ್ನಲ್ಲೇ ಇದ್ದೆ ಸುಮಾರು. ನಾನೊಂದು 4 ವರ್ಷದಿಂದ ಗೆರಟೆಲ್ಲ ತೆಗೆದಿಟ್ಟಿದ್ದೇನೆ, ಸ್ಟಾಕ್ ಮಾಡಿದ್ದೇನೆ. ಹೌದಾ? ಅಂದ್ರೆ ನಾನು ಸ್ಟಾಕ್ ಮಾಡಿದ್ದೆ ಬೇರೆ, ಈಗ ಇದು ಸಿಕ್ಕಿದ್ರು ಇದು. ಅಂದ್ರೆ ಅಡಿಗೆಗೆ ಬಳಸೋದನ್ನೇ ಅಚ್ಚುಕಟ್ಟಾಗಿ ಇಟ್ಟಿದ್ದೀರಿ. ಈಗ ಪ್ರತಿ ವಾರ ಅಡಿಗೆಗೆ ಉಪಯೋಗಿಸ್ಕೊಳ್ತಿರಲ್ಲ, ಅದನ್ನೆಲ್ಲ ಹಾಳಾಗ್ದಂಗೆ ಯಾವ್ದಕ್ಕೆ ಇಟ್ಟಿದ್ರಿ? ನಾನು ಅದನ್ನು ಇದ್ಲು ಮಾಡ್ಲಿಕ್ಕೆ. ಇದ್ಲು ಮಾಡ್ಲಿಕ್ಕೆ? ಹೌದು. ಇದ್ಲು ಮಾಡಿ ಯಾವ್ದಕ್ಕೆ ಬಳಸಿಕ್ಕೆ? ಈ ನೀರಿನ ಫಿಲ್ಟರ್ ಮಾಡ್ಲಿಕ್ಕೆ ಅದನ್ನು ಉಪಯೋಗ ಮಾಡ್ತಾರೆ. ಸರಿ ಸರಿ, ಹಾಗೆ ನಾನು ಮಾಡುವುದೇ ಇಟ್ಟದ್ದು. ಆದ್ರೆ ಈ ತರ ಬಳಕೆ ಆಗ್ತಾ ಇದೆ. ಏನೇನು ಮಾಡ್ತಾ ಇದ್ರಿ ಹೇಳಿ? ಹೂವಿನ ಗುಂಡ, ಮತ್ತೆ ಗ್ಲಾಸು, ಇನ್ನು ಊದುಪತ್ತಿ ಇಡ್ಲಿಕ್ಕೆ, ಸೋಪ್ ಇಡುವಂತದ್ದು, ಚಮಚೆಗಳು, ಇನ್ನು ಎಂತೋರಿಯ ಗಿಡ ಮಾಡ್ತಾನೆ ಅದೊಂಥರ. ಅಂದ್ರೆ ಏನ್ ಬೇಕಾದ್ರೂ ಮಾಡಬಲ್ರಿ. ಉದಾಹರಣೆಗೆ ಗ್ರಾಹಕರು ನಮ್ಗೆ ಇಂಥದೇ ಬೇಕು ಅಂತ ನಿಮ್ಗೆ ಹೇಳಿದ್ರೆ ಅಂತದ್ ಮಾಡ್ಕೊಡ್ತೀರಿ. ಅದಕ್ಕೆಲ್ಲ ಈಗ ಒಂದು ರೂಪ ಬರಬೇಕು, ಕತ್ತರಿಸಬೇಕು, ಮತ್ತೆ ಅದನ್ನ ಅಂಟಿಸ್ಬೇಕು, ಮತ್ತೆ ಅದಕ್ಕೊಂದು ಬಣ್ಣ ಬಳಿಬೇಕು, ಎಲ್ಲದನ್ನು ಇಟ್ಕೊಂಡಿದ್ರಿ. ಈಗ ಶುರು ಮಾಡಿ ಎಷ್ಟು ತಿಂಗಳಾಯ್ತು ಅಥವಾ ಎಷ್ಟು ಅವಧಿ ಆಯ್ತು? ಶುರು ಮಾಡಿ 2 ವರ್ಷ ಆಯ್ತು. 2 ವರ್ಷ. ಎಲ್ಲೆಲ್ಲಿ ಮಾರಾಟ ಮಾಡ್ತೀರಿ, ಹೇಗೆ ಅದನ್ನ ಜನಗಳಿಗೆ ತಲುಪಿಸ್ತೀರಿ? ತಗೊಂಡು ಹೋಗ್ತೇನೆ, ನಾನು ಜೀಪ್ ಎಲ್ಲ ಇರ್ತದೆ, ಅಲ್ಲಿ ತಗೊಂಡೋಗಿ ಸುಳ್ಯ, ಕಡಬವರೆಗೆ ಹೋಗಿದ್ದೇನೆ. ಹೌದಾ? ಅಂಗಡಿಗಳಿಗೆ ಕೊಟ್ಟು ಬರ್ತೀರಾ? ಹೌದು, ಅಂಗಡಿಗೆ ಕೊಟ್ಟು. ಎಂತ ಅಂಗಡಿಗಳು ಕೊಡ್ತೀರಿ? ಎಲ್ಲ ಅಂಗಡಿಯವರು ತಗೊಳ್ತಾರೆ. ಹೌದಾ? ಕಿರಾಣಿ ಅಂಗಡಿಗಳು ತಗೊಳ್ತಾರೆ? ಗಿರಣಿ ತಗೊಳ್ತಾರೆ, ಮತ್ತೆ ಮಣ್ಣಿನ ಮಡಿಕೆ ಅವರು ತಗೊಳ್ತಾರೆ, ಇನ್ನು ಫ್ಯಾನ್ಸಿ ಅವರು ತಗೊಳ್ತಾರೆ. ಫ್ಯಾನ್ಸಿ ಐಟಮ್ಸ್ ಮಾರಾಟ ಮಾಡೋರಂತೂ ಇಟ್ಕೊಂಡು ಇಟ್ಕೊಂತಾರೆ, ಅದೊಂಥರ ಚಂದ ಕಾಣುತ್ತೆ. ಹೌದು, ಬೇಡಿಕೆ ಪರವಾಗಿಲ್ಲ, ಪರವಾಗಿಲ್ಲ. ಮತ್ತೆ ನಿಮ್ಮ ಶ್ರಮಕ್ಕೆ ತಕ್ಕಂತೆ ದುಡ್ಡನ್ನು ಸಿಗುತ್ತೆ ಅಲ್ವಾ? ಶ್ರಮ ಪಡ್ತಾ ಹೋಗ್ಬೇಕು, ಮತ್ತೆ ಕೆಲಸ ಮಾಡ್ತಾ ಹೋಗ್ಬೇಕು, ಆನಂದ ಅನಿಸುತ್ತೆ. ಮತ್ತೆ ನೋಡಿ, ತೆಂಗಿನ ಕರಟ ಆಗ್ಲಿ ಅಥವಾ ಅಡಿಕೆ ಕಾಂಡದಿಂದ ಅಥವಾ ಅಡಿಕೆ ದಬ್ಬೆಯಿಂದ ಕೆಲವೊಂದನ್ನ ಮಾಡಿರೋದನ್ನ ನಾವು ನೋಡ್ತಿದೀವಿ. ನೀವು ಉಪಯೋಗಿಸ್ಕೊಳ್ತಿದ್ದೀರಲ್ವಾ? ಉಪಯೋಗ ಮಾಡ್ತಾರೆ. ಅಡಿಕೆ ಸಾಮಗ್ರಿಯಿಂದ ಏನೇನು ಪದಾರ್ಥಗಳನ್ನ ಅಥವಾ ಕರಕುಶಲ ವಸ್ತುಗಳನ್ನ ಮಾಡಿದಿರಿ? ಚಮಚ ತರದೇ ಮಾಡ್ಲಿಕ್ಕೆ ಆಗುತ್ತೆ, ಅನ್ನ ಎಲ್ಲ ಮಾಡ್ಲಿಕ್ಕೆ ಮಾಡ್ತಾರೆ. ಬಾಳಿಕೆ ಬರುತ್ತಲ್ವಾ? ಬಾಳಿಕೆ ಬರ್ತದೆ. ಇನ್ನು ಮದುವೆಗೆಲ್ಲ ಚಪ್ಪರ್ ಎಲ್ಲ ಹಾಕ್ಲಿಕ್ಕೆ ಆಗುತ್ತೆ. ಚಪ್ಪರ ಹಾಕ್ಲಿಕ್ಕೂ ಇಲ್ಲ. ವರ್ಷಕ್ಕೆ ಒಂದು 10,000-20,000 ರೂಪಾಯಿ ತನಕ ಸಿಗುತ್ತೆ ಈ ಒಂದು ಕೆಲಸದಿಂದ. ಮೇಲ್ ಖರ್ಚಿಗೆ, ಸಣ್ಣ ಪುಟ್ಟ ಖರ್ಚಿಗೆ ಅನುಕೂಲ ಆಯ್ತು, ಮತ್ತೆ ಖುಷಿ ಆಗ್ತದೆ ನಾವು ಈ ತರ ಮಾಡ್ತಾ ಇದೀವಿ ಅಂತ ಅನ್ಕೊಂಡು, ಮತ್ತೆ ಜನನು ನೋಡಿ ಈ ತರ ಪದಾರ್ಥಗಳನ್ನು ಮಾಡ್ತಾರೆ ಅಂತ ಇಟ್ಕೊಂಡು ಸಂತೋಷ ಪಡೋದಿದೆ. ಪೆನ್ ಸ್ಟ್ಯಾಂಡ್ ಆಗ್ಲಿ, ಇನ್ನು ಬೇರೆ ಬೇರೆದು ಈಗ ದುಡ್ಡು ಇಡ್ಲಿಕ್ಕೂ ಬೋಲ್ ತರ ಮಾಡಿದಿರಿ, ಬೇರೆ ಬೇರೆ ಈ ರೀತಿಯ ಸಾಮಗ್ರಿಗಳನ್ನ ಮಾಡ್ಲಿಕ್ಕೂ ಅವಕಾಶ ಇದೆ. ಕೆಲವೊಬ್ರು ಈ ಕಾಫಿ ಟೀ ತೆಗೆದುಕೊಂಡು ಹೋಗ್ಲಿಕ್ಕೆ ತಟ್ಟೆ ತರ ಮಾಡ್ತಾರಲ್ಲ, ಟ್ರೈ ತರ, ಅದನ್ನು ತೆಂಗಿನ ನಾರಿನಿಂದ ಮಾಡಿರೋದಿದೆ. ತೆಂಗಿನ ನಾರಿನ ಉತ್ಪನ್ನಗಳು ಆ ರೀತಿಯ ಸಾಮಗ್ರಿಗಳನ್ನ ತಯಾರಿಸಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ತೆಂಗಿನ ನಾರನ್ನು ಈ ರೀತಿ ಉಪಯೋಗಿಸ್ಕೊಳ್ತಾರೆ. ತೆಂಗಿನ ಕರಟಗಳನ್ನು ಪುಡಿ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಬಳಕೆ ಮಾಡೋದಿದೆ. ಇದೇನು ತುಂಬಾ ಶ್ರಮದಾಯಕ ಕೆಲಸ ಅಲ್ಲ. ಎಷ್ಟು ವಯಸ್ಸು ತಮ್ದು ತಮ್ಮಯ್ಯನವ್ರೆ? ನನಗೆ ಈಗ 54. 54. ಆಳು ಕಾಳುಗಳನ್ನ ಅಷ್ಟಾಗಿ ಅವಲಂಬಿಸಿಕೊಳ್ಳೋದಿಲ್ಲ ನಿಮ್ಮ ಜಮೀನಿನ ಕೆಲಸ, ಕೃಷಿ ಕೆಲಸಕ್ಕೆ? ಇಲ್ಲ ಸರ್. ಅದೇ, ಹಾಗಾಗಿ ಜೀವನ ಏನೋ ಅಂತ ಹೊರೆ ಅನಿಸ್ತಾ ಇಲ್ಲ, ಚೆನ್ನಾಗಿದ್ದೀರಿ. ಹೌದೌದು, ಕೆಲಸ ಮಾಡ್ತಾ ಇದ್ರೆ ಚೆನ್ನಾಗಿರ್ತೀವಿ, ಮತ್ತೆ ಒಂಥರ ಕೆಲಸಗಳಲ್ಲಿ ತೊಡಸ್ಕೊಳ್ಬೇಕು ನಾವು. ಹೌದು, ತೊಡಸ್ಕೊಂಡಷ್ಟು ಅಭಿವೃದ್ಧಿ, ಮತ್ತೆ ಅದರಿಂದ ಆದಾಯನೂ ಸಿಗ್ತಾ ಹೋಗ್ತದೆ. ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ ತಮ್ಮಯ್ಯನವ್ರೆ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಹೇಳಿದ್ರೆ ಇದುವರೆಗೂ ಮಡಿಕೇರಿ ತಾಲೂಕು ಚಂಬು ಗ್ರಾಮದ ಎಎಸ್ ತಮ್ಮಯ್ಯ ಅವರ ಕೃಷಿ ಅನುಭವಗಳು ಹಾಗೆ ಕರಕುಶಲ ಪದಾರ್ಥಗಳನ್ನ ಮಾಡೋದ್ರ ಬಗ್ಗೆ ವಿಚಾರಗಳು ಬಿತ್ತರವಾದವು. ಅವರ ಸಂಖ್ಯೆ ಹೀಗಿದೆ: 900-842-8637 ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಈಗ ಕೇಳುವ ಕೃಷಿ ಮಾಹಿತಿ. ರೈತ ಬಂಧುವರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಕುಶಾಲಪ್ಪ ಅವರು ಭತ್ತದ ಬೇಸಾಯಕ್ಕೆ ಸಂಬಂಧಿಸಿದಂತೆ ಕೆಲವು ಉಪಯುಕ್ತ ವಿಚಾರಗಳನ್ನು ಹಂಚಿಕೊಳ್ತಿದ್ದಾರೆ. ಭತ್ತವನ್ನ ಬರೀ ಲಾಭದಲ್ಲಿ ನೋಡೋದಕ್ಕಿಂತ ಅದನ್ನ ಇತರೆ ಕಸಬುಗಳಿಗೆ ಸಂಪರ್ಕಿಸಿಕೊಂಡು ಉಪಯೋಗಿಸಿಕೊಂಡ್ರೆ ಒಳ್ಳೇದಂತ ಅನ್ಕೊಂಡು ಅವರ ಅಭಿಪ್ರಾಯ. ಭತ್ತದ ಗದ್ದೆಗಳಲ್ಲಿ ಶೇಖರಣೆ ಆಗುವ ನೀರನ್ನ ಕಾಫಿ ತೋಟಕ್ಕೆ ಬಳಕೆ ಮಾಡಿಕೊಳ್ಳೋದು ಅನುಕೂಲಕರ ಅನ್ಕೊಂಡು ತಮ್ಮ ಅನುಭವಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಿದ್ದಾರೆ. ಭತ್ತವನ್ನು ಬೆಳೆಸತಕ್ಕಂತ ಒಬ್ಬ ರೈತನಾಗಿ ನಾನಿಲ್ಲಿ ನಿಂತಿದ್ದೇನೆ. ನನ್ನ ಜಮೀನಿಗೆ ಆನೆಗಳ ಕಾಟ ತುಂಬಾ ಇತ್ತು. ಈಗ ಸಣ್ಣ ತರದಲ್ಲಿ ಎಲೆಕ್ಟ್ರಿಕಲ್ ಫೆನ್ಸಿಂಗ್ ಹಾಕೊಂಡಿದ್ದೇವೆ. ಅದಕ್ಕೇನು ಹೆಚ್ಚು ಖರ್ಚಾಗೋದಿಲ್ಲ. ಆ ಒಂದು ಸಣ್ಣ ಪ್ರಯತ್ನದಿಂದ ನಾನು ಭತ್ತದಲ್ಲಿ ಬರ್ತಕ್ಕಂತಹ ದುಡ್ಡಿಗಿಂತ ಹೆಚ್ಚಾಗಿ ಅಲ್ಲಿಂದ ಸಿಗ್ತಕ್ಕಂತಹ ನೀರು, ನನ್ನ ಕೆರೆಯಲ್ಲಿ ನನ್ನ ಬಾವಿಯಲ್ಲಿ ನೀರು, ನನ್ನ ಕಾಫಿಗೆ ಬೇಕಾದಂತಹ ಸಂಪೂರ್ಣ ನೀರನ್ನ ನನ್ನ ಭತ್ತದ ಗದ್ದೆಯಲ್ಲಿ ಇರತಕ್ಕಂತಹ ಟ್ಯಾಂಕ್ನಲ್ಲೇ ನಾನು ಶೇಖರಿಸಿಕೊಂಡಿರೋದು. ಈ ನಿಟ್ಟಿನಲ್ಲಿ ದಯವಿಟ್ಟು ಭತ್ತದಲ್ಲಿ ದುಡ್ಡಿಲ್ಲ ಅಂತ ಹೇಳೋವರಿಗೆ ಬರ್ತಕ್ಕಂತಹ ನೀರಿನ ದುಡ್ಡಿನ ವ್ಯಾಲ್ಯೂಯೇಷನ್ ಹಾಕಿದ್ರೆ ಅದು ಎಲ್ಲಾ ತರದಲ್ಲೂ ಎಕನಾಮಿಕಲಿ ಅದು ವಯಬಲ್ ಆಗುತ್ತೆ. ನೆರೆ ರಾಜ್ಯ ಕೇರಳದಲ್ಲಿ ಭತ್ತವನ್ನು ಬೆಳೆಸೋದು ನಿಲ್ಲಿಸಿ ಇವತ್ತು ಕರ್ನಾಟಕ ಆಂಧ್ರದಿಂದ ಭತ್ತ ಬರದೇ ಇದ್ರೆ ಅವರು ಬರಗಾಲಕ್ಕೆ ಹೋಗ್ತಾರೆ. ಕೊಡಗಿನ ಸ್ಥಿತಿ ಇದಾಗೋದು ಬೇಡ. ಮುಂದಿನ ದಿವಸಗಳಲ್ಲಿ ದಯವಿಟ್ಟು ಒಂದನ್ನು ಮನಸ್ಸಲ್ಲಿಟ್ಕೊಳ್ಳಿ. ಯಾವಾಗ ನಮ್ಮ ನೀರಾವರಿ ಆಧಾರಿತ ಪ್ರದೇಶಗಳಿದೆ, ಮಂಡ್ಯ ಇರಬಹುದು ಅಥವಾ ಉತ್ತರ ಕರ್ನಾಟಕ ಇರಬಹುದು, ಆ ಡ್ಯಾಮ್ಸಲ್ಲಿ ನೀರಿಲ್ಲದೆ ಇದ್ದಾಗ ಎಲ್ಲಿಗೆ ಹೋಗ್ತಾರೆ ಭತ್ತ ಬೆಳಿಲಿಕ್ಕೆ? ನಿಮಗೆ ಮಾಡೋಕ್ಕಾಗದೇ ಇದ್ರೆ ಮಾಡಲಿಕ್ಕೆ ಜನ ಇದ್ದಾರೆ. ದಯವಿಟ್ಟು ಭತ್ತವನ್ನು ಬೆಳಿಲಿಕ್ಕಾಗೋದಿಲ್ಲ ಅಂತ ಯಾರೂ ಹೇಳಬೇಡಿ. ಕೊಡಗು ಉಳಿಬೇಕಾದ್ರೆ ಬೇರೇನು ಮಾಡಬೇಕಾಗಿಲ್ಲ, ಭತ್ತದ ಕೃಷಿ ಹಿಂದಕ್ಕೆ ಬಂದ್ರೆ ಸಾಕು. ಇದು ಒಂದು ವಿಷಯ ಆದರೆ ಕೊಡಗು ಉಳಿತದೆ ಅಂತ ಹೇಳುವಂತಹ ಒಂದು ಧೈರ್ಯ ನಮಗೆಲ್ರಿಗೂ ಇದೆ. ಮೊದಲಿಗಿಂತ ಹೆಚ್ಚಾಗಿ ಮೆಕನೈಸೇಷನ್ ಬಂದಿರೋದ್ರಿಂದ ಎಷ್ಟು ಜಾಸ್ತಿ ಆಗಿರ್ಬೋದು? ಪ್ರತಿ ವರ್ಷ ಒಂದು 1,000-2,000 ಎಕರೆ ಜಾಸ್ತಿ ಆಗ್ತಾ ಇಲ್ವಾ? ಪ್ರತಿ ವರ್ಷ 2,000-2,500-3,000 ಎಕರೆ ಭತ್ತ ಹೊಸದಾಗಿ ಇವತ್ತು ಯಾಂತ್ರಿಕತೆ ಮುಖಾಂತರ ಹೆಚ್ಚೆಚ್ಚು ಆಗ್ತಾ ಇದೆ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ಈ ಒಂದು ಭತ್ತದ ಕೃಷಿಗೆ ಇನ್ನೂ ಹೆಚ್ಚಿನ ಒಂದು ಸಹಕಾರ ಸಿಗುವಂತಾಗಲಿ ಅಂತ ಹೇಳ್ತಾ ಇದ್ದೇನೆ. ಇದುವರೆಗೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರು ಭತ್ತದ ಕೃಷಿಯನ್ನ ಕೈ ಬಿಡಬೇಡಿ ಅನ್ಕೊಂಡು ನಿಮ್ಮೊಂದಿಗೆ ಮನವಿ ಮಾಡಿದ ಸಂಗತಿಯನ್ನ ಆಲಿಸಿಕೊಂಡ್ರಿ. ಈಗಲೂ ಕೊಡಗು ಹೊಲದಲ್ಲೇ ರಾಜ್ಯದ ಬಹಳಷ್ಟು ಭಾಗಗಳಲ್ಲಿ ಇಷ್ಟಪಟ್ಟು ಭತ್ತವನ್ನ ಸಾಗುವಳಿ ಮಾಡುದಿದೆ. ಒಂದು, ಜಮೀನನ್ನ ಹಾಳು ಬಿಡೋದು ಒಳ್ಳೇದಲ್ಲ, ಹಾಗೆ ಕೆಲಸ ಮಾಡಿದ್ರೆ ಭತ್ತದಲ್ಲೂ ಲಾಭ ಮಾಡಬಹುದು, ಹುಲ್ಲು ಪಡಿಬಹುದು, ನಿತ್ಯದ ಬಳಕೆಗೆ ಅಕ್ಕಿ ಸಿಗುತ್ತೆ, ಹುಲ್ಲಿನ ಮಾರಾಟನೂ ಆಗ್ತದೆ, ಹೀಗೆ ಜನಗಳಿಗೆ ಉದ್ಯೋಗ ಕೊಡಬಹುದು, ನೀವು ತೊಡಗಿಸಿಕೊಂಡು ಆನಂದವನ್ನು ಅಥವಾ ಅನುಭವವನ್ನು ಪಡಿಬಹುದು ಅನ್ಕೊಂಡು ಭತ್ತದ ಕೃಷಿ ಹೇಳ್ತಾ ಹೋಗ್ತದೆ. ಭತ್ತದಲ್ಲಿ ಇವತ್ತು ಸಾಕಷ್ಟು ವೈವಿಧ್ಯಮಯವಾದ ತಳಿಗಳಿದ್ದಾವೆ. ಕೊಡಗಿನಲ್ಲಿ 10-20 ತಳಿಗಳನ್ನ ಇಲ್ಲಿನ ಕೃಷಿಕರು ಸಾಗುವಳಿ ಮಾಡ್ತಿದ್ದಾರೆ. ರೈತ ಬಾಂಧವರೇ, ಏನೇ ಕಷ್ಟಗಳು ಬಂದ್ರೂ ಅದಕ್ಕೆ ಪರಿಹಾರಗಳು ಸೃಷ್ಟಿ ಆಗ್ತಾ ಇರ್ತವೆ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದದ್ದೇ. ಅದನ್ನು ಹುಡುಕುವ ವಿಚಾರಗಳನ್ನ ಗ್ರಹಿಸಿಕೊಂಡು ಅನುಷ್ಠಾನ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವು ಗಮನ ಹರಿಸಿದ್ರೆ ಎಷ್ಟೋ ಸಂಗತಿಗಳು ಕಷ್ಟ ಅಂತ ಅನಿಸೋದಿಲ್ಲ, ಸಮಸ್ಯೆ ಅಂತ ಅನ್ಕೊಂಡು ನಾವು ಭಾವಿಸಬೇಕಾಗಿಲ್ಲ. ಕೊಡಗಿನಲ್ಲಿ ಸಹಜವಾದ ಮಳೆಗೆ ಭತ್ತ ಬೆಳೆದ್ಬಿಡುತ್ತೆ. ನಿಮ್ಮ ಇತಿಮಿತಿಯಲ್ಲಿ ಕೆಲಸಗಳನ್ನ ಮಾಡಿದ್ರೆ ಖಂಡಿತವಾಗಿಯೂ ಹೊರೆದಾಯಕ ಆಗುವುದಿಲ್ಲ ಭತ್ತದ ಕೃಷಿ. ಈಗಂತೂ ಕೃಷಿ ಇಲಾಖೆ ಭತ್ತದ ಕೃಷಿಗೆ ಉತ್ತೇಜನ ನೀಡ್ತಾ ಇದೆ. ಹಾಗೆ ಯಂತ್ರೋಪಕರಣಗಳು ಬಂದಿದ್ದಾವೆ. ಭತ್ತದ ಸಸಿ ನಾಟಿಗೆ ಯಂತ್ರಗಳು ಬಂದಿರೋದ್ರಿಂದ ಕೆಲಸ ಸುಲಭ ಆಗ್ತದೆ. ಕೆಲವಾರು ಭಾಗಗಳಲ್ಲಿ ಬರೀ ಬೀಜಗಳನ್ನೇ ಎರಚಿಬಿಟ್ಟು ಭತ್ತವನ್ನು ಬೆಳೆಯೋದಿದೆ. ಕೊಡಗಿನಲ್ಲೂ ಕೆಲವರು ರೈತರು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಫಲ ಕಂಡಿದ್ದಾರೆ. ಹಾಗೆ ಸೀಡ್ ಡ್ರಮ್ಮರ್, ಇದನ್ನು ಉಪಯೋಗಿಸಿಕೊಂಡು ಭತ್ತವನ್ನ ಸಾಗುವಳಿ ಮಾಡಬಹುದು. ಇಳುವರಿಯೂ ಹೆಚ್ಚಿಗೆ ಸಿಗುತ್ತೆ, ಭತ್ತದ ಬಿತ್ತನೆ ಬೀಜನೂ ಕಮ್ಮಿ ಸಾಕು. ಇತರೆ ಅನುಕೂಲಗಳು ಇದಾವೆ. ಮನಸ್ಸು ಮಾಡಿದರೆ ಯಾವುದೂ ಕಷ್ಟ ಆಗಲ್ಲ ರೈತ ಬಾಂಧವರೇ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಕೇಳಿಗರೆ, ಈಗ ಬೃಂದಗಾನದಲ್ಲಿ ಒಂದು ದೇಶಭಕ್ತಿ ಗೀತೆ, ರಚನೆ ಶಾಶಿ ಮರುಳಯ್ಯ. ವೃಂದಗಾನದಲ್ಲಿ ದೇಶಭಕ್ತಿ ಗೀತೆ ಅಂತ ಕೇಳಿದಿರಿ ರೈತ ಬಾಂಧವರೇ. ಇದೊಂದು ಪ್ರಕಟಣೆ. ಇದೇ ತಿಂಗಳ 30ರಂದು ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದಲ್ಲಿ ಭತ್ತದ ಬೆಳೆ ಹಾಗೂ ಸಮಗ್ರ ಕೃಷಿ ಪದ್ದತಿಗಳ ಕ್ಷೇತ್ರೋತ್ಸವವು ಜರುಗಲಿದೆ. ವಿವಿಧ ಭತ್ತದ ತಳಿಗಳು, ಜೇನು ಸಾಕಾಣಿಕೆ, ಎರೆಹುಳು ಗೊಬ್ಬರ ತಯಾರಿಕೆ, ಕೃಷಿ ಅರಣ್ಯ ತಾಂತ್ರಿಕತೆಗಳು, ಸಮಗ್ರ ಕೀಟ ರೋಗಗಳ ಹತೋಟಿ, ಕಾಫಿ ಕಾಳುಮೆಣಸು ಬೆಳೆಗಳಲ್ಲಿ ಸುಧಾರಿತ ತಾಂತ್ರಿಕತೆಗಳು, ಹಣ್ಣು ಔಷಧಿ ಬೆಳೆಗಳ ಕೃಷಿ ಯಂತ್ರೋಪಕರಣಗಳು ಮುಂತಾದ ಸಂಗತಿಗಳ ಬಗ್ಗೆ ಸಲಹೆ ಪಡೆಯಬಹುದು. ರೈತೋಪಯೋಗಿ ಕಾರ್ಯಕ್ರಮ ಇದಾಗಿದ್ದು ಕೃಷಿಕರು ಭಾಗವಹಿಸಿ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಿಸಾನ್ ವಾಣಿಯಲ್ಲಿ ಆನೆಗಳ ಪ್ರವೇಶವನ್ನು ನಿರ್ಬಂಧಿಸುವಲ್ಲಿ ಜೇನು, ಈ ಕುರಿತು ಹಮ್ಮಿಕೊಂಡಿರುವ ಪ್ರಯೋಗಗಳ ಬಗ್ಗೆ ವಿಚಾರಗಳನ್ನು ಉಲ್ಲೇಖ ಮಾಡುತ್ತಾರೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಡಾ ಆರ್ ಎನ್ ಕೆಂಚಾರೆಡ್ಡಿಯವರು. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ